ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದಾರೆ. ಡಾಕ್ಟರ್ ಮುತ್ತಪ್ಪ ಹಾಗೆ ವಿದ್ಯಾರ್ಥಿಗಳಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಮುತ್ತಪ್ಪ ಅವರೇ, ಇವತ್ತು ನಮ್ಮ ಆಕಾಶವಾಣಿ ಬೆಂಗಳೂರಿಗೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದಿದ್ದೀರಿ. ವಿದ್ಯಾರ್ಥಿಗಳು ಮುಂದೇನು ಈ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ 4 ವರ್ಷಗಳ ಸುದೀರ್ಘ ಅವಕಾಶದಿಂದ ಅವರು ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ತುಂಬಾ ಖುಷಿ ಆಗ್ತದೆ, ತಮ್ಮ ನೇತೃತ್ವದಲ್ಲಿ ಇವತ್ತು ಆಕಾಶವಾಣಿಗೆ ಬಂದಿದ್ದಾರೆ. ಈ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಅವಕಾಶಗಳಿದೆ, ರೈತರಿಗೂ ಕೂಡ ಉತ್ತಮ ಮಾಹಿತಿಯನ್ನು ಒದಗಿಸ್ತಾ ಇದ್ದೀರಿ. ಒಬ್ಬ ಕೃಷಿ ಪದವೀಧರ ಆದವರು ಕೂಡ ಸಾಕಷ್ಟು ನೂರಾರು ಕಡೆ ಅವರು ಇವತ್ತು ಅವಕಾಶ ಪಡ್ಕೋತಾ ಇದ್ದಾರೆ. ಅದೇ ತರ ನಮ್ಮ ದೇಶದ ಒಂದು ಆದಾಯ ಒಂದು ದ್ವಿಗುಣವಾಗ್ಲಿಕ್ಕೂ ಕೂಡ ಅವರು ತಮ್ಮ ತಂದೆ ತಾಯಿಗೆ ಅಥವಾ ಊರಿಗೆ ಅಥವಾ ಈ ಒಂದು ರಾಜ್ಯಕ್ಕೆ ದೇಶಕ್ಕೆ ತಮ್ಮದೇ ಆದ ಒಂದು ಕೊಡುಗೆ ಸಂಶೋಧನೆ ಮೂಲಕ ಇರಬಹುದು ಅಥವಾ ತಮ್ಮ ಪ್ರಯತ್ನದ ಮೂಲಕ ಇರಬಹುದು ಕೊಡ್ತಾ ಬರ್ತಾ ಇದ್ದಾರೆ, ಹೌದಲ್ಲ? ಅದೇ ತರ ತಮ್ಮಂತ ಒಬ್ಬ ಮುತುವರ್ಜಿ ವಹಿಸಿದ ಒಬ್ಬ ಶಿಕ್ಷಕರು ಕೂಡ ಪ್ರಾಧ್ಯಾಪಕರು ಕೂಡ ಈ ಒಂದು ವಿದ್ಯಾರ್ಥಿಗಳ ಒಂದು ಬೆಳವಣಿಗೆಗೆ ತಾವು ಕೂಡ ಸಹಕಾರ ಕೊಡ್ತಾ ಇದ್ದೀರಿ ಹೇಳಿ. ಡಾಕ್ಟರ್ ಮುತ್ತಪ್ಪ ಅವರೇ, ತಮ್ಮ ಮಾರ್ಗದರ್ಶನದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ತಮ್ಮ ಎಲ್ಲಾ ಪ್ರಾಧ್ಯಾಪಕರು ಅಧ್ಯಾಪಕರು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ತಮ್ಮ ಒಂದು ವಿದ್ಯಾರ್ಥಿಗಳು ಇವತ್ತು ಈ ಒಂದು ಸ್ಟುಡಿಯೋಕ್ ಬಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಏನೇನು ಒಂದು ಅವಕಾಶ ಇದೆ, ಮುಂದೇನು ಈ ಒಂದು ಅವಕಾಶಗಳು ಲಭ್ಯವಾಗ್ತಾ ಇವೆ ಅನ್ನೋದು ಕುರಿತು ಸ್ವಲ್ಪ ಈ ಒಂದು ವಿದ್ಯಾರ್ಥಿಗಳ ಒಂದು ಸಂವಾದವನ್ನು ಮಾಡ್ತಾ ಇದ್ದಾವೆ ಹೇಳಿ. ಆ ಮೂಲಕ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮುತ್ತಪ್ಪ ಚಿಗಡೋಳಿ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಮಹಾವಿದ್ಯಾಲಯ, ಜಿಕೆಯುಕೆ ಬೆಂಗಳೂರು. ನಾನು ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನು ಅಗ್ರೋ ಇಂಡಸ್ಟ್ರಿಯಲ್ ಅಟ್ಯಾಚ್ಮೆಂಟ್ ಅಡಿಯಲ್ಲಿ 13 ಜನ ವಿದ್ಯಾರ್ಥಿಗಳನ್ನು ಆಕಾಶವಾಣಿ ರೇಡಿಯೋ ಕೇಂದ್ರಕ್ಕೆ ಕರೆದುಕೊಂಡು ಬಂದಿದ್ದೇವೆ. ಇಲ್ಲಿ ನಡೆಯುವಂತಹ ಚಟುವಟಿಕೆಗಳು ಮತ್ತು ಈ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಹೇಗೆ ಮಾಡುತ್ತಾರೆ ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಡಲು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಟಾಪಿಕ್ ಬಂದುಬಿಟ್ಟು ಕೃಷಿ ವಿಶ್ವವಿದ್ಯಾನಿಲಯದ ಕಾರ್ಯಚಟುವಟಿಕೆಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸುವಂತಹ ಒಂದು ರೆಕಾರ್ಡಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಇವಾಗ ಪ್ರಾರಂಭಿಸೋಣ. ಇದರಲ್ಲಿ ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ನಿರಂತರವಾಗಿ ಶ್ರಮಿಸ್ತಾ ಇದೆ. ಇದು ಎಲ್ಲ ರೈತ ಬಾಂಧವರಿಗೂ ಗೊತ್ತಿರುವಂತಹ ವಿಚಾರ. ಅದರಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಪ್ರಾರಂಭವಾಗಿ 60 ವರ್ಷಗಳನ್ನು ಮುಟ್ಟಿದೆ. ಅದರ ಜೊತೆ ಜೊತೆಯಲ್ಲಿ ಅದು ರೈತರಿಗೆ ಯಾವ ರೀತಿಯಾದಂಥ ಕಾರ್ಯಗಳನ್ನು ಅಥವಾ ಚಟುವಟಿಕೆಗಳನ್ನು ಕೊಡುತ್ತಿದೆ ಎಂಬುದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಿ. ನನ್ನ ಹೆಸರು ಚಂದನ, ನಾನು 4th year BSc ಅಗ್ರಿಕಲ್ಚರ್ಲಿ ಓದ್ತಾ ಇದ್ದೇನೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು 1964 ಆರಂಭವಾಯಿತು. ಕೃಷಿ ವಿಶ್ವವಿದ್ಯಾನಿಲಯವು 1920 ಎಕರೆ ವ್ಯಾಪ್ತಿಯಲ್ಲಿ ವಿಸ್ತರಿಸಿದೆ. ಶ್ರೀಮತಿ ಇಂದಿರಾಗಾಂಧಿಯವರಿಂದ ಈ ವಿಶ್ವವಿದ್ಯಾನಿಲಯವು ಉದ್ಘಾಟಿಸಲ್ಪಟ್ಟಿತ್ತು. ಈ ವಿಶ್ವವಿದ್ಯಾನಿಲಯದಲ್ಲಿ 6 ಮಹಾವಿದ್ಯಾಲಯಗಳನ್ನು ಒಳಗೊಂಡಿವೆ. 19 ಕೃಷಿ ವಿಷಯ ವಿಭಾಗಗಳು, 1 ಪ್ರಮುಖ ಶೋಧನಾ ಕೇಂದ್ರ MRS ಇದೆ, 2 ವಲಯ ಕೃಷಿ ಸಂಶೋಧನಾ ಕೇಂದ್ರಗಳು ZARS, 9 ಕೃಷಿ ಸಂಶೋಧನಾ ಕೇಂದ್ರಗಳು ARS ಮತ್ತು 7 ಕೃಷಿ ವಿಜ್ಞಾನ ಕೇಂದ್ರಗಳು KVK ಇವೆ. ಈ ವರ್ಷ ವಿಶ್ವವಿದ್ಯಾನಿಲಯದ ಸ್ಥಾಪನೆಯಾಗಿ 60ನೇ ವಾರ್ಷಿಕೋತ್ಸವದ ವಜ್ರ ಮಹೋತ್ಸವವನ್ನು ಆಚರಿಸಲಾಯಿತು. ಅದರಲ್ಲಿ ವಿಶ್ವವಿದ್ಯಾಲಯದ ಹೊಸ ಲಾಂಛನವನ್ನು ಬಿಡುಗಡೆ ಮಾಡಲಾಯಿತು. ನೀವು ಸಂಕ್ಷಿಪ್ತವಾಗಿ ನಮ್ಮ ಯೂನಿವರ್ಸಿಟಿಯ ಕಿರುಪರಿಚಯವನ್ನೇ ಮಾಡಿಕೊಟ್ಟಿದ್ದೀರಾ. ಅದರ ಅಡಿಯಲ್ಲಿ ಒಂದು ವಿಶ್ವವಿದ್ಯಾನಿಲಯವು ಅಥವಾ ಒಂದು ಸಂಸ್ಥೆಯು 60 ವರ್ಷಗಳು ಸುದೀರ್ಘ ಸೇವೆಯನ್ನು ನೀಡಿದೆ ಅಂತೇಳಂದ್ರೆ ಅದರ ಶ್ರಮವನ್ನು ನಾವು ಈ ಇಂಥ ಸಂದರ್ಭದಲ್ಲಿ ಏನು ಅದಕ್ಕೆ ಸೆಲ್ಯೂಟ್ ಮಾಡಲೇಬೇಕು. ಅದಕ್ಕೋಸ್ಕರ ಇದರ ಅಡಿಯಲ್ಲಿ ನೀವು ಒಂದು ಹೊಸ ಲಾಂಛನವನ್ನು ಬಿಡುಗಡೆ ಮಾಡಿದ್ದೀವಿ ಅಂತೇಳಂದ್ರೆ ಈ ಹೊಸ ಲಾಂಛನ ಮತ್ತು ಹಳೆಯ ಲಾಂಛನಕ್ಕೆ ವಿಶ್ವವಿದ್ಯಾನಿಲಯದ ಲಾಂಛನಕ್ಕೆ ನೀವು ವ್ಯತ್ಯಾಸವೇನಿದೆ ಅದರಲ್ಲಿ ಏನು ಬದಲಾವಣೆಗಳನ್ನು ಮಾಡಿದ್ದೀರಾ, ಆ ಲಾಂಛನದಲ್ಲಿ ಹೊಸ ಲಾಂಛನದಲ್ಲಿ ರೈತರಿಗೆ ಅಥವಾ ಕೃಷಿಗೆ ಸಂಬಂಧಪಟ್ಟಂಗೆ ಯಾವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಆ ಲಾಂಛನವು? ನಮ್ಮ ಹೊಸ ಲಾಂಛನದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಹೆಸರನ್ನು ಕನ್ನಡದಲ್ಲಿ ನೀಡಲಾಗಿದೆ. ಅದರೊಂದಿಗೆ ನಮ್ಮ ವಿಶ್ವವಿದ್ಯಾಲಯದ ಮುಖ್ಯ ಘೋಷವಾಕ್ಯ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬುದು, ಅಂದರೆ ಕೃಷಿ ಇದ್ದರೆ ಹಸಿವು ಇಲ್ಲ ಎಂಬುದನ್ನು ಸೂಚಿಸುತ್ತದೆ. ಈ ಆಶಯವು ಕೃಷಿಯ ಮಹತ್ವವನ್ನು ಸಾರುತ್ತದೆ ಮತ್ತು ಆಹಾರ ಭದ್ರತೆ, ಸಮೃದ್ಧಿ ಹಾಗೂ ಆರ್ಥಿಕ ಸ್ಥಿರತೆಯ ಮೂಲವಾಗಿ ಕೃಷಿಯನ್ನು ಪರಿಗಣಿಸುತ್ತದೆ. ಈ ಲಾಂಛನವು ನಮ್ಮ ವಿಶ್ವವಿದ್ಯಾನಿಲಯದ ಪ್ರಮುಖ 3 ಆಧಾರ ಸ್ತಂಭಗಳಾದ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣವನ್ನು ಪ್ರತಿನಿಧಿಸುತ್ತದೆ. ಧನ್ಯವಾದಗಳು ಚಂದನ. ನೀವು ಹೇಳಿದಂತೆ ಈ ವಿಶ್ವವಿದ್ಯಾನಿಲಯದಲ್ಲಿ ಒಂದು ತ್ರಿಕೋನವನ್ನು ನಾವು ನೋಡಬಹುದು, ಅದರಲ್ಲಿ ಕರ್ನಾಟಕದ ಒಂದು ನಕ್ಷೆ ಕೂಡ ನೋಡಬಹುದು. ಆ ತ್ರಿಕೋನ ಏನು ಹೇಳುತ್ತದೆ ಅಂತೇಳಂದ್ರೆ 3 ಆಧಾರ ಸ್ತಂಭಗಳಾದ ಏನು ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಇನ್ನೂವರೆಗೂ ಹಲವಾರು ಸಂಶೋಧನೆಗಳನ್ನು ಕೈಗೊಂಡಿದೆ. ಅದರ ಜೊತೆಯಲ್ಲಿ ಅದು ಒಂದು ತನ್ನದೇ ಆದ ಉದ್ದೇಶಗಳಿಂದ ಕೆಲಸವನ್ನು ನಿರ್ವಹಿಸುತ್ತಿದೆ. ಅದೆಲ್ಲ ನಮಗೆಲ್ಲರಿಗೂ ಚಿರಪರಿಚಿತವಾಗಿರುವಂತದ್ದು. ಆ ಉದ್ದೇಶಗಳು ಏನು ಅಂತ ಹೇಳಿಬಿಟ್ಟು ತಾವು ಪರಿಚಯ ಮಾಡಿಕೊಡ್ತೀರಾ? ಧನ್ಯತಾ ಅವರೇ. ನನ್ನ ಹೆಸರು ಧನ್ಯತಾ. ನಾನು ಫೋರ್ತ್ ಇಯರ್ ಬಿಎಸ್ಸಿ ಅಗ್ರಿಕಲ್ಚರ್ ಕೋರ್ಸ್ ಅಲ್ಲಿ ಓದ್ತಾ ಇದ್ದೀನಿ. ನಮ್ಮ ವಿಶ್ವವಿದ್ಯಾಲಯದ ಉದ್ದೇಶದ ಬಗ್ಗೆ ತಿಳಿಸಿಕೊಡ್ಬೇಕಾದ್ರೆ, ಮೊದಲಿಗೆ ಬೌದ್ಧಿಕವಾಗಿ ಪ್ರೇರೇಪಿಸುವ ಆವರಣವನ್ನು ಸೃಷ್ಟಿ ಮಾಡ್ತಿದ್ದೀವಿ. ರಾಜ್ಯದಲ್ಲಿ ಕೃಷಿ ಮತ್ತು ಸಂಬಂಧಿಸಿದ ಚಟುವಟಿಕೆಗಳನ್ನು ಬೆಂಬಲಿಸಲು ತಾಂತ್ರಿಕ ಒತ್ತಾಸೆ ಮತ್ತು ಮಾನವ ಶಕ್ತಿಯನ್ನು ಒದಗಿಸುವುದು, ಸ್ನಾತಕೋತ್ತರ ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆಯಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸಲು ಮತ್ತು ಪರಸ್ಪರ ಬಲಪಡಿಸಲು ಕೌಶಲ್ಯಗಳನ್ನು ಯೋಜಿಸುವ ಕಾರ್ಯಕ್ರಮವಿರುತ್ತದೆ. ಧನ್ಯತಾ ಅವರೇ. ನೀವು ಹೇಳಿದಂತೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಈ ಉದ್ದೇಶಗಳಾದ ಸಂಶೋಧನೆ, ಶಿಕ್ಷಣ ಮತ್ತು ಇವುಗಳೆಲ್ಲಕ್ಕೂ ಬದ್ಧವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುವುದರಿಂದಲೇ ಕರ್ನಾಟಕದಲ್ಲಿ ಈ ಅತ್ಯುತ್ತಮವಾದ ಕೃಷಿ ವಿಶ್ವವಿದ್ಯಾನಿಲಯವಾಗಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ 9ನೇ ಅತ್ಯುತ್ತಮ ಕೃಷಿ ವಿಶ್ವವಿದ್ಯಾನಿಲಯವಾಗಿ ಹೊರಹೊಮ್ಮಿದೆ. ಇದರಲ್ಲಿ ಯಾವುದೇ ಸಂಶಯವೇ ಇಲ್ಲ ಎಂದು ಹೇಳಬಹುದು. ಮತ್ತು ಈ ಕೃಷಿ ವಿಶ್ವವಿದ್ಯಾನಿಲಯವು ಮಾಡುತ್ತಿರುವಂಥ ಹಲವಾರು ಚಟುವಟಿಕೆಗಳಲ್ಲಿ ಮುಖ್ಯವಾಗಿ ಒಂದು ಶಿಕ್ಷಣವನ್ನು ಕೊಡುವಂಥದ್ದು. ಈ ಶಿಕ್ಷಣವನ್ನು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ಮತ್ತು PhD ವ್ಯಾಸಂಗಗಳಲ್ಲಿ ಕೊಡುತ್ತಿದೆ. ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಒದಗಿಸಿಕೊಡಿ. ಧನ್ಯತಾ ಅವರೇ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ 6 ಸ್ನಾತಕ ಪದವಿಗಳಿರುತ್ತವೆ. ಅದರಲ್ಲಿ ಬಿಎಸ್ಸಿ ಆನರ್ಸ್ ಕೃಷಿ, ಬಿಎಸ್ಸಿ ಆನರ್ಸ್ ಕೃಷಿ ವ್ಯವಹಾರ ನಿರ್ವಹಣೆ, ಬಿಎಸ್ಸಿ ಆನರ್ಸ್ ಆಹಾರ ವಿಜ್ಞಾನ ಮತ್ತು ಆಹಾರ ಪದ್ಧತಿ, ಬಿಎಸ್ಸಿ ಆನರ್ಸ್ ಕೃಷಿ ಇಂಜಿನಿಯರಿಂಗ್, ಬಿಎಸ್ಸಿ ಆನರ್ಸ್ ರೇಷ್ಮೆ ಮತ್ತು ಬಿಎಸ್ಸಿ ಆನರ್ಸ್ ಬಿಟೆಕ್ ನೀಡುತ್ತಿದೆ. 17 ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿ ಮತ್ತು PhD ಪದವಿಗಳನ್ನು ನೀಡಲಾಗುತ್ತಿದೆ. ಕೃಷಿ ಶಿಕ್ಷಣದೊಂದಿಗೆ ರೈತರ ಏಳಿಗೆಗಾಗಿ ಕೃಷಿ ಸಂಶೋಧನೆಯನ್ನು ಕಾರ್ಯನಿರತವಾಗಿರುತ್ತದೆ. ಧನ್ಯವಾದಗಳು ಧನ್ಯತಾ. ನೀವು ಹೇಳಿದಂತೆ ಕೃಷಿ ವಿಶ್ವವಿದ್ಯಾನಿಲಯವು ತನ್ನ 5 ವಿವಿಧ ಆವರಣಗಳಲ್ಲಿ 6 ವಿವಿಧ ಡಿಗ್ರಿ ಪ್ರೋಗ್ರಾಮ್ಗಳನ್ನು ಪ್ರೊವೈಡ್ ಮಾಡುತ್ತಿದೆ. ಅದರಲ್ಲಿ ಮುಖ್ಯವಾಗಿ ಏನು ಅಂತೇಳಂದ್ರೆ BSc ಕೃಷಿ, ಆಹಾರ ವಿಜ್ಞಾನ ಮತ್ತು ಆಹಾರ ಪದ್ಧತಿ, BSc ಕೃಷಿ ವ್ಯವಹಾರ ನಿರ್ವಹಣೆ ಮತ್ತು BSc ಕೃಷಿ ಇಂಜಿನಿಯರಿಂಗ್. ಇವುಗಳನ್ನು GKUK ಬೆಂಗಳೂರು ಮುಖ್ಯ ಆವರಣದಲ್ಲಿ ನೀಡುತ್ತಿದೆ ಮತ್ತು ರೇಷ್ಮೆ ಕೃಷಿ ಮತ್ತು BSc ಕೃಷಿ ಬಗ್ಗೆ ಶಿಕ್ಷಣವನ್ನು ರೇಷ್ಮೆ ನಾಡು ಅಥವಾ ರೇಷ್ಮೆ ಮಿಲ್ಕ್ ಅಂಡ್ ಸಿಲ್ಕ್ ಅಂತೇಳಿ ಹೇಳಿಬಿಟ್ಟು ಫೇಮಸ್ ಆಗಿರುವಂತಹ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಚಿಂತಾಮಣಿಯಲ್ಲಿ ಶಿಕ್ಷಣವನ್ನು ನೀಡುತ್ತಿದೆ. ಅದರ ಜೊತೆಗೆ ಮಂಡ್ಯದಲ್ಲಿ ಕೃಷಿ BSc ಕೃಷಿ, ಚಾಮರಾಜನಗರದಲ್ಲಿ BSc ಕೃಷಿ ಮತ್ತು ಹಾಸನದಲ್ಲಿ BTech ಕೃಷಿ ಮತ್ತು BSc ಕೃಷಿ. ಈ ವಿವಿಧ ಸ್ನಾತಕ ಪದವಿಗಳನ್ನು ನಾವು ವಿವಿಧ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ, ಬರೀ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ICR ಕೃಷಿ ವಿದ್ಯಾರ್ಥಿಗಳು ಮತ್ತು NRI ಕೋಟಾದಲ್ಲಿ ಅಡ್ಮಿಷನ್ ಪಡೆದಿರುವಂಥ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಶಿಕ್ಷಣವನ್ನು ನೀಡುತ್ತಿದ್ದೇವೆ. ಇದರ ಜೊತೆಯಲ್ಲಿ ವಿವಿಧ ದೇಶಗಳಿಂದ, ರಾಷ್ಟ್ರ ಮಟ್ಟದಷ್ಟೇ ಅಲ್ಲ, ವಿವಿಧ ದೇಶಗಳಿಂದ ಕೂಡ ವಿದ್ಯಾರ್ಥಿಗಳು ಕೂಡ ಬಂದು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇದು ನಮ್ಮ ಶಿಕ್ಷಣದ ಮೌಲ್ಯ ಮತ್ತು ಅದರಲ್ಲಿ ಅಳವಡಿಸಿಕೊಂಡಿರುವಂಥ ಎಥಿಕ್ಸ್ ಅಥವಾ ಎಥಿಕಲ್ ಮಾರಲ್ ಪ್ರಿನ್ಸಿಪಲ್ಗಳ ಬಗ್ಗೆ ಒಂದು ಎತ್ತಿ ತೋರಿಸುತ್ತದೆ. ಇದರ ಎಲ್ಲದರಡಿಯಲ್ಲಿ ನಾವು 23 ವಿವಿಧ ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು PG ಪ್ರೋಗ್ರಾಮ್ಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನೀಡುತ್ತಿದ್ದೇವೆ. ಅದರ ಜೊತೆಯಲ್ಲಿ 13-15 ವಿವಿಧ PhD ಪದವಿಗಳನ್ನು ಕೂಡ ವಿವಿಧ ಕೃಷಿಗೆ ಸಂಬಂಧಪಟ್ಟಂತಹ ವಿಭಾಗಗಳಲ್ಲಿ ನೀಡುತ್ತಿದ್ದೇವೆ. ಇದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಸುದೀರ್ಘ ಇತಿಹಾಸ ಅಂತೇಳಿನೇ ಹೇಳಬಹುದು. ಈ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋದಕ್ಕೆ ಅಥವಾ ಈ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಡ್ಮಿಷನ್ ಪಡೆದುಕೊಳ್ಳಕ್ಕೆ ವಿದ್ಯಾರ್ಥಿಗಳು ಆಸಕ್ತರಾಗಿದ್ದರೆ ಅವರು ತಮ್ಮ ದ್ವಿತೀಯ PUC ಮುಗಿಸಿದ ನಂತರ, ಅದು ಅವರು ದ್ವಿತೀಯ PUC ಅನ್ನು PCMB ಸ್ಟ್ರೀಮಲ್ಲೇ ಮಾಡಿರಬೇಕು. ಅದಾದ ಮೇಲೆ CET ಎಕ್ಸಾಮ್ ಬರೆದಿರಬೇಕು. CET ಎಕ್ಸಾಮ್ ಬರೆದು CET ರ್ಯಾಂಕ್ ಮೇಲೆ ಈ ವಿಶ್ವವಿದ್ಯಾನಿಲಯಕ್ಕೆ ಅಥವಾ ಕೃಷಿಗೆ ಸಂಬಂಧಪಟ್ಟಂತ ಪದವಿಗಳಲ್ಲಿ ತಾವು ಅಭ್ಯಾಸವನ್ನು ಮಾಡಬಹುದು. ಇದರ ಜೊತೆಯಲ್ಲಿ ರೈತರ ಮಕ್ಕಳಿಗೆ ಉತ್ತೇಜನ ನೀಡುವುದಕ್ಕೋಸ್ಕರ ರೈತರ ಮಕ್ಕಳಿಗೇನೆ 50% ಸೀಟನ್ನು, ರೈತರ ಮಕ್ಕಳಿಗೇನೆ ರಿಸರ್ವೇಷನ್ ಮೀಸಲಾತಿಯನ್ನು ನೀಡಲಾಗಿದೆ. ಇದರದ್ದು ಇದಕ್ಕೆ ರೈತರ ಮಕ್ಕಳಿಗೆ ಅಂತೇಳಿ ಮೀಸಲಾತಿ ನೀಡುವಂಥದ್ರಲ್ಲಿ ಒಂದು ಸೆಪರೇಟ್ ಎಕ್ಸಾಮ್ ಇರುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ಒಂದು ಪರೀಕ್ಷೆ ಇರುತ್ತೆ. ಅದು ಪ್ರಾಕ್ಟಿಕಲ್ ಎಕ್ಸಾಮ್ ಅಂತೇಳಿ ಕರಿತೀವಿ. ಆ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಬರೆದು ಅದರಲ್ಲಿ ಬರುವಂತ ಮಾರ್ಕ್ಸ್ಗಳನ್ನು ನೀವೇನು ಪಡೆದುಕೊಂಡಿರ್ತೀರಲ್ಲ, ಅಂಕಗಳನ್ನು ಪಡೆದುಕೊಂಡು ನೀವು ಕೃಷಿಗೆ ಸಂಬಂಧಪಟ್ಟಂತ ಕೃಷಿ ಅಥವಾ ಫಾರೆಸ್ಟ್ರಿ ಅಥವಾ ಇಂಜಿನಿಯರಿಂಗ್, ಕೃಷಿ ಇಂಜಿನಿಯರಿಂಗ್ ವಿಭಾಗಗಳಿಗೆ ತಾವು ಪ್ರವೇಶಾತಿಯನ್ನು ಪಡೆದುಕೊಳ್ಳಬಹುದು. ಇದಿಷ್ಟು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಅಲ್ಲಿ ನಡೆಯುವಂತಹ ಪದವಿ ಕಾರ್ಯಕ್ರಮಗಳಿಗೆ ಪ್ರವೇಶಾತಿಯನ್ನು ಪಡೆಯಬೇಕೆನ್ನುವರಿಗೆ ಮಾಹಿತಿ. ಇದಷ್ಟೇ ಅಲ್ಲದೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ, ಈಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ತ್ರಿಕೋನ ಗುರುತಿಸುವಂತೆ ಒಂದು, ನೀವು ಶಿಕ್ಷಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರೆ ಅದರ ಜೊತೆಯಲ್ಲಿ ಇವಾಗ ಸಂಶೋಧನೆ ತಿಳಿದುಬಿಟ್ಟು 2ನೇ ಒಂದು ಪ್ರಮುಖ ಘಟ್ಟವಾದಂಥ ಈ ಸಂಶೋಧನೆಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯವು ನಿಮಗೆ ಗೊತ್ತಿರುವಂತೆ ವಿವಿಧ ಬೆಳೆಗಳಾದ ಏಕದಳ, ದ್ವಿದಳ ಮತ್ತು ಇತರೆ ಎಣ್ಣೆಕಾಳುಗಳು ಇವೆಲ್ಲದರಲ್ಲಿ ವಿವಿಧ ರೀತಿಯಾದಂಥ ತಳಿಗಳನ್ನು ಅಭಿವೃದ್ಧಿ ಮಾಡಿ 60 ವರ್ಷಗಳಿಂದ ಸುದೀರ್ಘವಾಗಿ ರೈತರಿಗೆ ಅದು ಹೆಚ್ಚಿನದಾಗಿ ಕುಸ್ಕಿ ರೈತರಿಗೆ ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಮತ್ತು ಅವರ ಏಳ್ಗೆಗಾಗಿ ಶ್ರಮಿಸ್ತಾ ಇದೆ. ಈ ಕೃಷಿ ವಿಶ್ವವಿದ್ಯಾನಿಲಯದ ಮುಖ್ಯ ಸಂಶೋಧನೆಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತೀರಾ? ನನ್ನ ಹೆಸರು ಜಾನ್ವಿ ಅಂತ. ನಾನು 4th year ಆನರ್ಸ್ ಅಗ್ರಿಕಲ್ಚರ್ ಕೋರ್ಸಿಂದ ಬಂದಿದ್ದೀನಿ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ರೈತರ ಸಮಸ್ಯೆಗಳನ್ನು ತೊಲಗಿಸಲು ನಿರಂತರವಾಗಿ ವಿವಿಧ ತಳಿಗಳನ್ನು ಅಭಿವೃದ್ಧಿಸಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾದ್ರೆ ಅಂದರೆ ರಾಗಿ ತಳಿಗಳು, ಮೆಕ್ಕೆಜೋಳ, ಮೇವಿನ ಜೋಳ, ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು ಮತ್ತು ಕುಷ್ಕಿ ಬೇಸಾಯಕ್ಕೆ ಪೂರಕ ತಳಿಗಳನ್ನು ಅಭಿವೃದ್ಧಿ ಮಾಡಿ ರೈತರಿಗೆ ತಲುಪಿಸಿದೆ. ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ AICRP, ZARS, NSP ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಸಂಶೋಧನೆಯನ್ನು ನಡೆಸಲಾಗುತ್ತಿದೆ. ಸಂಶೋಧನಾ ಕೇಂದ್ರಗಳು ರೈತರಿಗೆ ಸಹಾಯವಾಗುವಂತೆ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಸಮಯಕ್ಕೆ ಸರಿಹೊಂದುವ ತಳಿಗಳನ್ನು ಅಭಿವೃದ್ಧಿಸಿ ರೈತರಿಗೆ ಅರ್ಪಿಸುತ್ತದೆ. ನಮ್ಮ ಸಂಶೋಧನಾ ಕೇಂದ್ರಗಳು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ರೈತರಿಗೆ ತಲುಪಿಸಲು ವಿಸ್ತರಣಾ ನಿರ್ದೇಶನಾಲಯವು ನಿರಂತರ ಶ್ರಮಿಸಿದೆ. ಈ ಸಂಶೋಧನೆಯಲ್ಲಿ ನೀವು ಹೇಳಿದಂತೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ರಾಗಿ, ಮುಖ್ಯವಾಗಿ ಈ ಸದರ್ನ್ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಬೆಳೆ ಮತ್ತು ಅದರ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ, ಅದರ ಬಳಕೆ ಜಾಸ್ತಿ ಇರೋದರಿಂದ ರೈತರಿಗೆ ಅದನ್ನ ರೈತರಿಗೆ ಬ್ಲಾಸ್ಟ್ ಅಂತ ಏನು ಒಂದು ಡಿಸೀಸ್ ಕರಿತೀವಿ, ಅದರ ರೆಸಿಸ್ಟೆಂಟ್ ಇರುವಂತ ವಿವಿಧ ರೀತಿಯಾದಂತ ತಳಿಗಳನ್ನ ಮತ್ತು ಅಭಿವೃದ್ಧಿ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಇಂಡಾಪ್ ಸೀರೀಸ್ ಅಂತೇಳಿ ಕರಿತೀವಿ, MR ಸೀರೀಸ್ ಅಂತೇಳಿ ಕರಿತೀವಿ. ಅದರಲ್ಲಿ ಮತ್ತೆ ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಲ್ಲಿ ಬಿಳಿ ರಾಗಿ, ಮತ್ತೆ ಈಗ ಇತ್ತೀಚೆಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಹಿಂದಿನ ವರ್ಷ ನಮ್ಮ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಮೇಳ ಅಥವಾ ಸಿರಿಧಾನ್ಯಗಳ ವರ್ಷ ಅಂತೇಳಿ ಏನಿತ್ತಲ್ಲ, ಆ ವರ್ಷದ ಅಡಿಯಲ್ಲಿ 16 ವಿವಿಧ ರೀತಿಯಾದಂತ ಸಿರಿಧಾನ್ಯಗಳನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ರಿಲೀಸ್ ಮಾಡಿದ್ರು. ಅದರಲ್ಲಿ ಒಂದು ಆದಂತ ಇಂದ್ರಾವತಿ ಅಂತೇಳಿ ಏನು ವೆರೈಟಿ ಇದೆ ಅಲ್ಲ, ಅದು ಕೂಡ ನಮ್ಮ ಈ ರೀಜನ್ಗೆ, ದಕ್ಷಿಣ ಕರ್ನಾಟಕದ ಭಾಗಕ್ಕೆ ಮುಖ್ಯವಾಗಿ ಸೂಟೇಬಲ್ ಇದೆ. ಅದನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಈಗ ಕಳೆದ 4 ತಿಂಗಳಿಂದ ಕೃಷಿ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು 15 ಹಳ್ಳಿಗಳಲ್ಲಿ ತಂಗಿದ್ರು. ಆ ಹಳ್ಳಿಗಳಲ್ಲಿ ತಂಗಿದಾಗ ಆ ಇಂದ್ರಾವತಿ ವೆರೈಟಿ ಅಂತೇಳಿ ಏನಿದೆ ಅಲ್ಲ, ಅದರದ್ದು ಒಂದು ಬಯೋಪಾರ್ಟಿಫೈಡ್ ವೆರೈಟಿ ಅಂತೇಳಿ ಕರಿತೀವಿ. ಅದನ್ನ ಬೆಳೆದು ಪ್ರಾತ್ಯಕ್ಷಿಕೆಗಳ ಮೂಲಕ ರೈತರಿಗೆ ತೋರಿಸಿ ಕೊನೆಯ ಹಂತದಲ್ಲಿ ಒಂದು ಉತ್ತಮವಾದಂತ ಕಾರ್ಯಕ್ರಮವನ್ನು ಮಾಡಿ 200ಕ್ಕಿಂತ ಹೆಚ್ಚು ರೈತರು ಎಲ್ಲಾ ಹಳ್ಳಿಗಳಲ್ಲಿ 15 ಹಳ್ಳಿಗಳಲ್ಲಿ ಬಂದು ಇವರು ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆ ತಾಕು ಅಂತೇಳಿ ಹೇಳ್ಬಿಟ್ಟು ಮಾಡಿದ್ರು. ಅದರಲ್ಲಿ ಏನು ಅಂತೇಳಿದ್ರೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಆಗಿ ಪ್ರಸ್ತುತದಲ್ಲಿ ಚಾಲ್ತಿ ಇರುವಂತ 25ಕ್ಕೂ ಹೆಚ್ಚು ತಂತ್ರಜ್ಞಾನಗಳು ಏನಿದಾವ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅಭಿವೃದ್ಧಿಪಡಿಸಿರುವಂತವು, ಅವುಗಳನ್ನೆಲ್ಲ ಅಲ್ಲಿ ಪ್ರಸ್ತುತಪಡಿಸಿ ರೈತರಿಗೆ ತೋರಿಸಿ 4 ಜಿಲ್ಲೆಗಳು, ತುಮಕೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಮತ್ತೆ ರಾಮನಗರ, ಈ 4 ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು 3 ತಿಂಗಳು ಗ್ರಾಮೀಣ ವಾಸ್ತವ್ಯ ಮಾಡಿಬಿಟ್ಟು ರೈತರಿಗೆ ಕೃಷಿ ವಿಶ್ವವಿದ್ಯಾನಿಲಯ ತಂತ್ರಜ್ಞಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ಬಂದಿರುತ್ತಾರೆ ಸರ್. ಇದಷ್ಟೇ ಅಲ್ಲದೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ನಿಮಗೆಲ್ಲ ತಿಳಿದಿರುವಂತೆ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳು ಅಂದರೆ ನಮ್ಮ ಮೈಸೂರು ಯೂನಿವರ್ಸಿಟಿ ಇರಬಹುದು ಅಥವಾ ಬೆಂಗಳೂರು ಸೌತ್ ಅಥವಾ ನಾರ್ತ್ ಯೂನಿವರ್ಸಿಟಿಗಳೇನಿದಾವಲ್ಲ, ಈ ವಿಶ್ವವಿದ್ಯಾನಿಲಯಗಳಿಗೆ ನಾವು ಹೋಲಿಸಿದಾಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಅವುಗಳಿಗಿಂತ ವಿಭಿನ್ನ ಹೇಗೆ ಅಂತೇಳಂದ್ರೆ, ಇಲ್ಲಿ ನಡೆಯುವಂಥ ವಿಸ್ತೀರ್ಣ ಕಾರ್ಯಚಟುವಟಿಕೆಗಳು. ವಿಸ್ತೀರ್ಣ ಕಾರ್ಯಚಟುವಟಿಕೆಗಳು ಅಂತೇಳಂದ್ರೆ ಏನು, ಯಾವುದೇ ರೀತಿಯಾದಂಥ ನಮ್ಮ ಶಿಕ್ಷಣ ಬೋಧನೆ ಮತ್ತು ಸಂಶೋಧನೆ ಅನ್ನುವಂಥದ್ದು ಈ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ನಡೆಯುತ್ತದೆ. ಆದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಅವುಗಳಿಗಿಂತ ವಿಭಿನ್ನ ಏನು ಅಂತೇಳಂದ್ರೆ, ಇಲ್ಲಿ ನಡೆದಿರುವಂಥ ಶಿಕ್ಷಣ ಮತ್ತು ಇಲ್ಲಿ ನಡೆದಿರುವಂಥ ಕೃಷಿ ವಿಶ್ವವಿದ್ಯಾನಿಲಯದ ಆವರಣಗಳಲ್ಲಿ ನಡೆದಿರುವಂಥ ಸಂಶೋಧನೆಯನ್ನು ರೈತರಿಗೆ ತಲುಪಿಸುವಂಥ ಕೆಲಸ ಮಾಡುತ್ತೆ. ಈ ಕೆಲಸಕ್ಕೆ ಏನಂತೇಳಿ ಕರಿತೀವಿ ಅಂತೇಳಂದ್ರೆ ವಿಸ್ತರಣೆ. ಈ ವಿಸ್ತರಣೆಯನ್ನು ನಡೆಸಿಕೊಡಲು ಅಥವಾ ವೇಗವಾಗಿ ರೈತರಿಗೆ ಅಭಿವೃದ್ಧಿಪಡಿಸಿ ರೈತರಿಗಾಗಿ ರೈತರಿಗೋಸ್ಕರ ಅಂತೇಳಿ ಅಭಿವೃದ್ಧಿಪಡಿಸಿದಂಥ ತಂತ್ರಜ್ಞಾನಗಳನ್ನು ರೈತರಿಗೆ ತಲುಪಿಸಲು ಕೃಷಿ ನಿರ್ದೇಶನಾಲಯ ಅಥವಾ ವಿಸ್ತರಣಾ ನಿರ್ದೇಶನಾಲಯ ಅಂತೇಳಿ ಹೇಳ್ಬಿಟ್ಟು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಸೆಪರೇಟ್ ಆಗಿ ಡೈರೆಕ್ಟರೇಟ್ ಇದೆ, ಅದು ಕೆಲಸ ಮಾಡುತ್ತಿದೆ. ಅದರ ಬಗ್ಗೆ ನಮಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತೀರಾ? ವಿಸ್ತರಣಾ ನಿರ್ದೇಶನಾಲಯವು ಕರ್ನಾಟಕ ದಕ್ಷಿಣದ 10 ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಹಾಸನ, ತುಮಕೂರು, ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರದಲ್ಲಿ ವಿಸ್ತರಣಾ ಸೇವೆಗಳನ್ನು ನಿರ್ವಹಿಸುತ್ತಿದೆ. ಇದು ತ್ವರಿತ ಕೃಷಿ ಬೆಳವಣಿಗೆಗೆ ಸುಧಾರಿತ ತಂತ್ರಜ್ಞಾನಗಳ ಮಾಹಿತಿ ನೀಡುವುದು, ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಬಲೀಕರಣ ಹಾಗೂ ಪರಿಣಾಮಕಾರಿಯಾದ ವೆಚ್ಚದ ವಿಸ್ತರಣಾ ಸೇವೆಗಳನ್ನು ತಲುಪಿಸಲು ಸಂವಹನ ತಂತ್ರಜ್ಞಾನವನ್ನು ಸಕ್ರಿಯಗೊಳಿಸಿ ರೈತ ತರಬೇತಿ ಮತ್ತು ತಂತ್ರಜ್ಞಾನಗಳ ವರ್ಗಾವಣೆ ಮಾಡಿ ರೈತರಿಗೆ ತಲುಪಿಸುವುದಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ವಿಸ್ತರಣಾ ನಿರ್ದೇಶನಾಲಯದ ಅಡಿಯಲ್ಲಿ ಬರುವ ಪ್ರಮುಖ ಘಟಕಗಳಾದ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಸಂಸ್ಥೆ, ಬೇಕಿಂಗ್ ಮತ್ತು ಮೌಲ್ಯವರ್ಧನ ಸಂಸ್ಥೆ, ಸಿಬ್ಬಂದಿ ತರಬೇತಿ ಘಟಕ, ರೈತ ತರಬೇತಿ ಘಟಕ, ಕೃಷಿ ಮಾಹಿತಿ ಘಟಕ ಮತ್ತು ವಿಸ್ತರಣಾ ಶಿಕ್ಷಣ ಘಟಕಗಳು ರೈತ ಬಾಂಧವರು ಸತತ ಸುಸ್ಥಿರ ಬೆಳವಣಿಗೆಗೆ ತಂತ್ರಜ್ಞಾನಗಳ ವರ್ಗಾವಣೆ ಮಾಡುವುದರ ಮೂಲಕ ಶ್ರಮಿಸುತ್ತಿದೆ. ಕೃಷಿ ವಿಸ್ತರಣಾ ನಿರ್ದೇಶನಾಲಯವು ವಿವಿಧ ಹಂತಗಳಲ್ಲಿ 10 ಜಿಲ್ಲೆಗಳು, ಸದರ್ನ್ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕ ಅಂತೇಳಿ ಏನ್ ಕರಿತೀವಲ್ಲ, ಈ 10 ಜಿಲ್ಲೆಗಳಲ್ಲಿ ನಿರಂತರವಾಗಿ ರೈತರಿಗೆ ತಂತ್ರಜ್ಞಾನಗಳನ್ನು ತಲುಪಿಸುವುದರಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದೆ. ಅದರಲ್ಲಿ ಮುಖ್ಯವಾಗಿ ಏನು ಅಂತೇಳಿದ್ರೆ, ಈ 10 ಜಿಲ್ಲೆಗಳಲ್ಲಿ 7 ಕೃಷಿ ವಿಜ್ಞಾನ ಕೇಂದ್ರಗಳು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರತವಾಗಿದೆ. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ 8 ಜನ ವಿವಿಧ ವಿಜ್ಞಾನಿಗಳು ಇರ್ತಾರೆ. ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತ ವಿಷಯ ತಜ್ಞರು ಮತ್ತು ವಿಜ್ಞಾನಿಗಳು ಇರ್ತಾರೆ. ಆ ವಿಜ್ಞಾನಿಗಳು ಆ ಜಿಲ್ಲೆಯ ರೈತರಿಗೆ ಬರುವಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡುವುದರ ಮುಖಾಂತರ ರೈತರಿಗೆ ಬೇಕಾಗುವಂತ ವಿವಿಧ ರೀತಿಯಾದಂತಹ ತರಬೇತಿಗಳು, ನೀಡ್ ಬೇಸ್ಡ್ ಅಥವಾ ವೊಕೇಶನಲ್ ಬೇಸ್ಡ್ ಅಂತೇಳಿ ಏನ್ ಕರಿತೀವಲ್ಲ, ಅದರ ಪ್ರಕಾರ ರೈತರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಅವರ ಇಂಟ್ರೆಸ್ಟ್ ಬೇಸಿಸ್ ಮೇಲೆ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಈ ರೀತಿಯಾಗಿ 7 ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ. ಅದೇ ರೀತಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ರೈತರು ಭೇಟಿ ಕೊಟ್ಟಾಗ ಅವರಿಗೆ ಬೇಕಾಗಿರುವಂತಹ ಎಲ್ಲ ಅಭಿವೃದ್ಧಿ ಪಡಿಸಿದಂತ 19 ವಿಭಾಗಗಳಿದಾವೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ. ಈ 19 ವಿಭಾಗಗಳಿಗೆ ರೈತರು ಬಂದು ಎಲ್ಲದಕ್ಕೂ ವಿಸಿಟ್ ಕೊಟ್ಟು ಅವ್ರು ಬೇಕಾಗಿರುವಂತಹ ಮಾಹಿತಿಯನ್ನ ಪಡೆದುಕೊಂಡು ಹೋಗ್ಬೇಕಂತೇಳಂದ್ರೆ ಅಂದಾಜು ಒಂದು ದಿನ ಆದರೂ ಕೂಡ ಸಾಲದು. ಆದ್ದರಿಂದ ಎಲ್ಲ ರೈತರಿಗೆ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಂದಾಗ ಒಂದೇ ಸೂರಿನಡಿಯಲ್ಲಿ ಮಾಹಿತಿ ದೊರಕಿಸಿಕೊಡುವ ಉದ್ದೇಶದಿಂದ ಕೃಷಿ ಮಾಹಿತಿ ಮತ್ತು ತಂತ್ರಜ್ಞಾನ ಸಂಸ್ಥೆಯನ್ನು ಕೂಡ ಅಳವಡಿಸಿದ್ದಾರೆ. ಅದು ಕಾರ್ಯನಿರತವಾಗಿದೆ ಕೂಡ. ಇಲ್ಲಿ ವಿಜ್ಞಾನಿಗಳಿರ್ಬೋದು ಅಥವಾ ರೈತರಿರ್ಬೋದು, ಈ ನಮ್ಮ ಅರ್ಬನ್ ಪೀಪಲ್ ಗಾರ್ಡನ್ ಅಂತೇಳಿ ಹೇಳ್ಬಿಟ್ಟು ಏನ್ ಮಾಡ್ತಾರಲ್ಲ, ಗಾರ್ಡನ್ನು ಅಥವಾ ಅರ್ಬನ್ ಫಾರ್ಮಿಂಗು ಅಥವಾ ಟೆರೆಸ್ ಫಾರ್ಮಿಂಗ್ ಅಂತೇಳಿ ಏನ್ ಮಾಡ್ತಾರಲ್ಲ, ಅವ್ರು ಕೂಡ ಬಂದ್ಬಿಟ್ಟು ಇಲ್ಲಿ ತಮಗೆ ಬೇಕಾಗಿರುವಂತ ಎಲ್ಲ ಸಸಿಗಳಿರ್ಬೋದು, ಸ್ಯಾಪ್ಲಿಂಗ್ಸ್ ಇರ್ಬೋದು, ಅದರ ಜೊತೆಗೆ ಕಾಂಪೋಸ್ಟ್ ಇರ್ಬೋದು, ಅದರ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಭಿವೃದ್ಧಿಪಡಿಸಿದಂತಹ ವಿವಿಧ ಬೆಳೆಗಳ ತಳಿಗಳಿರಬಹುದು, ಅದರ ಜೊತೆಗೆ ಹೂವು ಅಥವಾ IHR ಇಂದ ಬರುವಂತಹ ಎಲ್ಲಾ ತಂತ್ರಜ್ಞಾನಗಳಿರಬಹುದು, ಇವೆಲ್ಲನೂ ಕೂಡ ಇದರ ಜೊತೆಗೆ ನಿಯತಕಾಲಿಕೆಗಳು ಮತ್ತು ದಿನಪತ್ರಿಕೆಗಳಲ್ಲಿ ಕೃಷಿ ವಿಜ್ಞಾನಗಳಿಗೆ ಸಂಬಂಧಪಟ್ಟಂತ ವಿವಿಧ ರೀತಿಯಾದಂತಹ ಅಂಕಣಗಳನ್ನು ಪಬ್ಲಿಕ್ ಹೊಸ ಆವಿಷ್ಕಾರಗಳನ್ನು ಮತ್ತು ರೈತರ ಯಶೋಗಾಥೆಗಳನ್ನು ಮತ್ತೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಸುಧಾರಿತ ಬೇಸಾಯ ಕ್ರಮಗಳು ಅಂತೇಳಿ ಏನ್ ಕರಿತೀವಲ್ಲ, ಇವುಗಳೆಲ್ಲವನ್ನು ಇದು ಪ್ರಕಾಶನ ಮಾಡಿಬಿಟ್ಟು ಇದನ್ನ ರೈತರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡುತ್ತದೆ. ಅದರ ಜೊತೆಗೆ ನಮ್ಮ ಈ ಅರ್ಬನ್ ಜನಕ್ಕೆ ಮತ್ತು ಹಳ್ಳಿಯ ಜನಕ್ಕೆ ಬೇಕರಿ ಮತ್ತು ಮೌಲ್ಯವರ್ಧನೆ ಕುರಿತು ಸಂಶೋಧನೆ ಅಷ್ಟೇ ಅಲ್ಲದೆ ಅದರ ಜೊತೆಯಲ್ಲಿ ರೈತರಿಗೆ ಯಾರು ಆಸಕ್ತರಿರ್ತಾರೋ, ಆಸಕ್ತರಿರುವಂತ ರೈತರಿಗೆ ಅಥವಾ ರೈತ ಮಹಿಳೆಯರಿಗೆ ಅಥವಾ ಈ ಅರ್ಬನ್ ಜಾಗದಲ್ಲಿರುವಂತಹ ಜನರು ಸಾರ್ವಜನಿಕರು ತಮ್ಮ ತಾವು ಒಂದು ಉದ್ಯಮವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಬೇಕರಿ ಏನಾದರೂ ಅವರು ಆಯ್ಕೆ ಮಾಡಿಕೊಂಡ್ರೆ ಅದಕ್ಕೆ ಬೇಕಾದಂತ ಸಣ್ಣ ತರಬೇತಿಯಿಂದ ಹಿಡ್ಕೊಂಡು 1-5 ದಿನದಿಂದ ಹಿಡ್ಕೊಂಡು 30 ದಿನದವರೆಗೆ ಲಾಂಗ್ ಟರ್ಮ್ ಟ್ರೈನಿಂಗ್ ಗಳನ್ನು ಕೂಡ ನಾವು ಇದರಲ್ಲಿ ಕೊಡುತ್ತೇವೆ. ಅದರ ಜೊತೆಗೆ ಸಿಬ್ಬಂದಿ ತರಬೇತಿ ಘಟಕ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಮತ್ತು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂತ ಅಥವಾ ಕೃಷಿಗೆ ಸಂಬಂಧಪಟ್ಟಂತ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುವಂತ ಇಲಾಖೆಗಳ ಎಕ್ಸ್ಟೆನ್ಷನ್ ಫಂಕ್ಷನರೀಸ್ ವಿಸ್ತರಣಾ ಅಧಿಕಾರಿಗಳು ಅಥವಾ ವಿಸ್ತರಣಾ ಕಾರ್ಯಕರ್ತರು ಅಂತೇಳಿ ಏನ್ ಕರಿತೀವಲ್ಲ, ಅವರಿಗೆಲ್ಲರಿಗೂ ತರಬೇತಿಯನ್ನು ಕೊಡೋದಕ್ಕೆ ಸಿಬ್ಬಂದಿ ತರಬೇತಿ ಘಟಕ ಅಂತೇಳಿ ಕೂಡ ಇದೆ. ಅದರ ಜೊತೆಗೆ ರೈತ ಬಾಂಧವರು ತಮಗೆ ಬೇಕಾಗಿರುವಂತ ಹೊಸ ಹೊಸ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಬಗ್ಗೆ ಸ್ಕಿಲ್ಸ್ ಕೌಶಲ್ಯಗಳನ್ನು ಕಲಿಯೋದಕ್ಕೆ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡೋದಕ್ಕೆ ಅಂತೇಳಿ ಹೇಳ್ಬಿಟ್ಟು ಕೃಷಿ ವಿಶ್ವವಿದ್ಯಾನಿಲಯದ ಮುಖ್ಯ ಆವರಣದಲ್ಲಿ ರೈತ ತರಬೇತಿ ಘಟಕ ಅಂತೇಳಿ ಕೂಡ ಸ್ಥಾಪಿಸಲಾಗಿದೆ. ಇಲ್ಲಿ ರೈತರು ವರ್ಷ ಪೂರ್ತಿ ಟ್ರೈನಿಂಗ್ ನಡೀತಿರ್ತಾವೆ, ಇಲ್ಲಿ ಬಂದು ಭಾಗವಹಿಸಿ ಅದರ ಅನುಕೂಲಗಳನ್ನು ಪಡೆದುಕೊಳ್ಳಬೇಕಂತೇಳಿ ಕೇಳ್ಕೊಳ್ತೀವಿ. ಅದರ ಜೊತೆಗೆ ಕೃಷಿ ಮಾಹಿತಿ ಘಟಕ ಅಂದ್ರೆ ಅಗ್ರಿಕಲ್ಚರ್ ಸೈನ್ಸ್ ಮ್ಯೂಸಿಯಂ ಅಂತೇಳಿ ಹೇಳ್ಬಿಟ್ಟು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಂದ್ರೆ ಅಂದ್ರೆ ನೆಕ್ಸ್ಟ್ ಗೆ ರೈಟ್ ಸೈಡ್ ಇದೆ, ಅಟ್ಟಿಕ್ಕು ಮತ್ತು ಅದು ಎರಡು ಕೂಡ ಇದಾವೆ. ಅದರ ಪಕ್ಕದಲ್ಲೇನೆ ಏನು ಬೇಕರಿ ಟ್ರೈನಿಂಗ್ ಅಂಡ್ ವ್ಯಾಲ್ಯೂ ಅಡಿಷನ್ ಸೆಂಟರ್ ಕೂಡ ಇದೆ. ಇದರ ಜೊತೆಗೆ ಕೃಷಿ ವಿಸ್ತರಣಾ ಘಟಕಗಳು ಅಂತ ಹೇಳಿಬಿಟ್ಟು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತ ತಂತ್ರಜ್ಞಾನಗಳು ಮತ್ತು ಯಾವುದಾದ್ರೂ ಡಿಸ್ಟೆನ್ಸ್ ಕೋರ್ಸ್ಗಳನ್ನು ರೈತರು ಕಲಿಯಲು ಇಚ್ಛಿಸುತ್ತಿದ್ದರೆ ಅಥವಾ ಪ್ಯಾರಾ ಎಕ್ಸ್ಟೆನ್ಷನ್ ಪ್ರೊಫೆಷನಲ್ ಆಗೋದಕ್ಕೆ ಅವರು ಬಯಸುತ್ತಿದ್ದರೆ ಅವರಿಗೆ ತರಬೇತಿಗಳನ್ನು ಶಿಕ್ಷಣಗಳನ್ನು ನೀಡಲು ನಮ್ಮ ಸದರ್ನ್ ಕರ್ನಾಟಕದಲ್ಲಿ ಏನು ದಕ್ಷಿಣ ಕರ್ನಾಟಕದಲ್ಲಿ ಎರಡು ಜಿಲ್ಲೆಗಳಲ್ಲಿ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಒಂದು ಮೈಸೂರಿನಲ್ಲಿದೆ, ಅದರ ಜೊತೆ ಜೊತೆಯಲ್ಲಿ ಇನ್ನೊಂದು ಚಿಂತಾಮಣಿಯಲ್ಲಿ ಇದೆ. ಇದಿಷ್ಟು ಕೃಷಿ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂಥ ವಿವಿಧ ಕೃಷಿ ವಿಸ್ತರಣಾ ಕಾರ್ಯಕ್ರಮವನ್ನು ನಿರ್ವಹಿಸುವಂಥ ಘಟಕಗಳ ಬಗ್ಗೆ ಕಿರು ಪರಿಚಯ. ಈ ಕಿರು ಪರಿಚಯ ಮಾಡಿದಂಥ ಜಾನ್ವಿ ಅವರಿಗೆ ಧನ್ಯವಾದಗಳು. ಈ ಕೃಷಿ ವಿಶ್ವವಿದ್ಯಾನಿಲಯವು ಇದರ ಜೊತೆ ಜೊತೆಯಲ್ಲಿ ಇತ್ತೀಚೆಗೆ ಒಂದು ಮುಖ್ಯ ಉದ್ದೇಶ ಏನಂತೇಳಿ ಅಂದ್ರೆ ರೈತರಿಗೆ ತಾನು ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯಿಸುವಂತದ್ದು. ಈ ರೈತರಿಗೆ ತಮ್ಮ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದ್ದನ್ನು ಪರಿಚಯ ಮಾಡಿಕೊಡೋದಕ್ಕೋಸ್ಕರನೇ ಅಂತೇಳಿ ಹೇಳ್ಬಿಟ್ಟು 4 ದಿನಗಳ ಕೃಷಿ ಮೇಳವನ್ನು ಆಯೋಜಿಸಿತ್ತು. ಯಾವಾಗ ಇದೇ ತಿಂಗಳು 14-17 ತಾರೀಕು ಅಥವಾ ದಿನಾಂಕದವರೆಗಿನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಹೈಲೈಟ್ಸ್ ಅಥವಾ ಪ್ರಾಮುಖ್ಯತೆಗಳು ಏನಿದ್ವು ಅನ್ನೋದನ್ನ ತಿಳಿಸಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ತಿ. ನಾನು 4th year ಬಿಎಸ್ಸಿ ಅಗ್ರಿ ಸ್ಟೂಡೆಂಟು. ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಕೃಷಿ ಮೇಳವನ್ನ ಹಮ್ಮಿಕೊಳ್ತಾರೆ. ಅದೇ ರೀತಿ 2024ನೇ ಕೃಷಿ ಮೇಳವು ದಿನಾಂಕ 14 ನವೆಂಬರ್ ಇಂದ 17 ನವೆಂಬರ್ 2024ರವರೆಗೂ ಹವಾಮಾನ ಚತುರ್ ಡಿಜಿಟಲ್ ಕೃಷಿ ಎಂಬ ಘೋಷವಾಕ್ಯದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು. ಈ 2024ರ ಕೃಷಿ ಮೇಳದಲ್ಲಿ 34 ಲಕ್ಷಕ್ಕಿಂತ ಹೆಚ್ಚಿನ ರೈತರು, ಸಾರ್ವಜನಿಕರು, ಮಳಿಗೆದಾರರು ಹಾಗೂ ಯುವ ರೈತರು ಮತ್ತು ಯುವ ರೈತ ಮಹಿಳೆಯರು ಭಾಗವಹಿಸಿ ಅದರ ಸದುಪಯೋಗ ಪಡೆದುಕೊಂಡರು. ಈ ವರ್ಷ ಕೃಷಿ ಮೇಳದಲ್ಲಿ ಹೊಸ ಯಂತ್ರೋಪಕರಣಗಳು, ಕೃಷಿ ಸ್ವಯಂಚಾಲಿತ ಟ್ರ್ಯಾಕ್ಟರ್, ಮಲ್ಟಿಸ್ಪೆಕ್ಟ್ರಲ್ ಡ್ರೋನ್, ಡಿಜಿಟಲ್ ಕೃಷಿ ತಂತ್ರಜ್ಞಾನಗಳು, ಸಮಗ್ರ ಬೇಸಾಯ ಪದ್ಧತಿ ಪ್ರಾತ್ಯಕ್ಷಿಕೆ, ಜಲನಯನ ನಿರ್ವಹಣೆ, ರೈತ ಉತ್ಪಾದಕ ಸಂಸ್ಥೆ ಮತ್ತು ಸ್ವಸಹಾಯ ಸಂಘಗಳು ಮತ್ತು ವಿಶ್ವವಿದ್ಯಾನಿಲಯದ ವಿವಿಧ ಪ್ರಾತ್ಯಕ್ಷಿಕೆಗಳ ಮತ್ತು ತಂತ್ರಜ್ಞಾನಗಳ ಮಹತ್ವವನ್ನು ರೈತರಿಗೆ ನೀಡಲಾಯಿತು. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಚರ್ಚಾಗೋಷ್ಠಿಗಳನ್ನು ಯೋಜಿಸಲಾಗಿತ್ತು. ಅದರಲ್ಲಿ ರೈತರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆದುಕೊಂಡರು. ಈ ಕೃಷಿ ಮೇಳದಲ್ಲಿ 46 ಪ್ರಗತಿಪರ ರೈತರನ್ನು ಗುರುತಿಸಿ ಆಧುನಿಕ ಕೃಷಿ ಉತ್ತೇಜಿಸಲು ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಅತ್ಯುತ್ತಮ ರೈತರನ್ನ ಗುರುತಿಸಿ ಪ್ರಶಸ್ತಿ ಪುರಸ್ಕಾರವನ್ನ ನೀಡಲಾಯಿತು. ಈ ಕೃಷಿ ವಿಶ್ವವಿದ್ಯಾನಿಲಯ ಆಯೋಜಿಸಿದಂತಹ ಈ ಕೃಷಿ ಮೇಳದಲ್ಲಿ 2024ರಲ್ಲಿ ಈ ವರ್ಷ ನಾವು ಒಂದು ಕನ್ಸಲ್ಟೆನ್ಸಿ ಸಲಹಾ ಸೇವೆಗಳು ಅಂತ ಹೇಳಿಬಿಟ್ಟು ಆಯೋಜನೆ ಮಾಡಿದ್ವಿ. ಈ ಸಲಹಾ ಸೇವೆಗಳಲ್ಲಿ ಮುಖ್ಯವಾಗಿ ನಾವು ನೋಡಿರುವಂತ ಪ್ರಮುಖ ಎನ್ಕ್ವೈರಿಗಳು ಅಂತೇಳಂದ್ರೆ ಬಂದಿರುವಂತದ್ದು ಅಂತೇಳಂದ್ರೆ ಕೃಷಿ ಇಂಜಿನಿಯರಿಂಗ್ ಅಥವಾ ಯುವ ರೈತರು ಅಥವಾ ಈ ಅರ್ಬನ್ ಫಾರ್ಮಿಂಗ್ ಅಲ್ಲಿ ಕೃಷಿ ಯಾವುದೇ ರೀತಿಯಾದಂತಹ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವಂತಹ ಜನ ಬಂದುಬಿಟ್ಟು ಜೇನು ಸಾಕಾಣಿಕೆ ಮತ್ತು ಹೊಸದಾಗಿ ಕೃಷಿಯನ್ನ ಆಯ್ಕೆ ಒಂದು ಉದ್ಯಮವಾಗಿ ಅಥವಾ ಒಂದು ಕೆಲಸವಾಗಿ ಕಸುಬಾಗಿ ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದ್ದಾರೆ. ಈ ಪ್ರತಿ ವರ್ಷ ಆನ್ ಆವರೇಜ್ ಅಂತೇಳಂದ್ರೆ ಸರಾಸರಿಯಾಗಿ ಒಂದು 600-800 ಅಥವಾ ಒಂದು 1500 ಮ್ಯಾಕ್ಸಿಮಮ್ ಸಲಹೆಗಳನ್ನ ಕೇಳಿಕೊಂಡು ರೈತರು ಬರ್ತಿದ್ರು. ಬಟ್ ಈ ವರ್ಷ ಏನು ಅಂತೇಳಂದ್ರೆ 2800 ಹೆಚ್ಚು ಸಲಹೆಗಳನ್ನ ರೈತರು ಕೇಳ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನು ಅಂತೇಳಂದ್ರೆ ಡಿಜಿಟಲ್ ತಂತ್ರಜ್ಞಾನಗಳು ಅಂತೇಳಿ ಏನ್ ಹೇಳ್ತೀವಲ್ಲ ಘೋಷವಾಕ್ಯಕ್ಕೆ ಸಂಬಂಧಪಟ್ಟಂತೆ ಇದನ್ನ ಸಲಹಾ ಕೇಂದ್ರಗಳ ಮಧ್ಯದಲ್ಲಿ ಅಳವಡಿಸಲಾಗಿತ್ತು. ಅದರ ಜೊತೆ ಜೊತೆಯಲ್ಲಿ ಈ ಸಲಹಾ ಕೇಂದ್ರದಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಅಂತ ಹೇಳಿಬಿಟ್ಟು ರೈತರಿಗೆ ತರಬೇತಿ ಕೊಡುವಂತ ಮಾಡ್ಯೂಲ್ಗಳನ್ನ ಅಭಿವೃದ್ಧಿಪಡಿಸಲಾಯಿತು. ಅದು ಕೂಡ ಒಂದು ಪ್ರಮುಖ ಆಕರ್ಷಣೆ ಆಗಿತ್ತು ಅಂತೇಳಿ ಹೇಳ್ಬೋದು. ಈ ಕೃಷಿ ವಿಶ್ವವಿದ್ಯಾನಿಲಯ ಆಯೋಜಿಸಿದಂತ ಈ ಕೃಷಿ ಮೇಳ ಒಂದು ವಾರ್ಷಿಕ ರೈತರ ಹಬ್ಬ ಅಂತೇಳಿ ಹೇಳ್ಬೋದು. ಇದರಲ್ಲಿ 34 ಲಕ್ಷಕ್ಕಿಂತ ಹೆಚ್ಚಿನ ರೈತ ಬಾಂಧವರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಿದಂತ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಈ GKVK ಅಥವಾ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಒಂದಿಷ್ಟು ಕಿರು ಪರಿಚಯ ನೀಡಿಕೊಡಿ. ನಮ್ಮ GKVK ಕಾಲೇಜಿನಲ್ಲಿ ರೈತರಿಗೋಸ್ಕರ ರೈತ ತರಬೇತಿ ಕೇಂದ್ರವಿದೆ. ಅಲ್ಲಿ ರೈತರಿಗೋಸ್ಕರ ಆಧುನಿಕ ಕೃಷಿ ಸಂಬಂಧಿತ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಇದು 1-5 ದಿನಗಳವರೆಗೆ ವಸತಿ ಸಹಿತ ತರಬೇತಿ ನೀಡಲಾಗುತ್ತದೆ. ಈ ತರಬೇತಿಯಲ್ಲಿ ರೈತರಿಗೆ ಆಧುನಿಕ ವ್ಯವಸಾಯದ ಬಗ್ಗೆ ಮಾಹಿತಿ, ಹೈನುಗಾರಿಕೆ, ಜೇನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ರೇಷ್ಮೆ ಕೃಷಿ ಹಾಗೂ ಅಣಬೆ ಬೇಸಾಯದ ಬಗ್ಗೆ ತರಬೇತಿಯನ್ನ ನೀಡಲಾಗುತ್ತದೆ. ಧನ್ಯವಾದಗಳು. ಈ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಅಡಿಯಲ್ಲಿ ಬಿಡುಗಡೆಯಾದ ಈ ಕೃಷಿ ಮೇಳದಲ್ಲಿ ಬಿಡುಗಡೆಯಾದಂತಹ ಕೆಲವೊಂದಿಷ್ಟು ಯಂತ್ರೋಪಕರಣಗಳಿರಬಹುದು ಅಥವಾ ಹೈಬ್ರಿಡ್ಸ್ ಇರಬಹುದು, ಇವುಗಳ ಬಗ್ಗೆ ಮಾಹಿತಿಯನ್ನ ನೀಡಿಕೊಡಿ. ನಮಸ್ಕಾರಗಳು. ನಾನು ತಾಜುದ್ದೀನ್, ಅಂತಿಮ ವರ್ಷ ಕೃಷಿ ವಿದ್ಯಾರ್ಥಿ GKVK. ನಮ್ಮ ಕಾಲೇಜಿನಿಂದ ಬಿಡುಗಡೆಯಾದ ಹೊಸ ಯಂತ್ರೋಪಕರಣ ಬಗ್ಗೆ ಹೇಳುವುದಾದರೆ ಅಂತರ ಬೆಳೆಯಲ್ಲಿ ಕಳೆ ತೆಗೆಯುವ ಯಂತ್ರ, ಅದಕ್ಕೆ ಸೈಕಲ್ ವೀಡರ್ ಎನ್ನುತ್ತಾರೆ, ಕಡಲೆಯಲ್ಲಿ ಸಿಪ್ಪೆ ಬಿಡಿಸುವ ಯಂತ್ರ ಮತ್ತು ಸನ್ಫ್ಲವರ್ ಸೀಡ್ ಡಿಹಲ್ಲರ್, ಈ ಎಲ್ಲ ಯಂತ್ರೋಪಕರಣಗಳು ನಮ್ಮ GKVK ಸೌಲಭ್ಯವಿದೆ. ಮತ್ತೆ ನಮ್ಮ ಕಾಲೇಜಿನಿಂದ ಬಿಡುಗಡೆಯಾದ ಹೊಸ ತಳಿಗಳ ಬಗ್ಗೆ ಹೇಳುವುದಾದರೆ MAH15/84 ಜೋಳದ ಹೈಬ್ರಿಡ್ ತಳಿ, KBC12 ಅಲ್ಸಂದೆಯ ತಳಿ, KBSH90 ಸೂರ್ಯಕಾಂತಿಯ ಹೈಬ್ರಿಡ್ ತಳಿ, PBN 342 ಬಾಜರ ನೇಪಿಯರ್ ಹುಲ್ಲಿನ ತಳಿ, ಇದೆಲ್ಲ ಹೊಸ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳದಲ್ಲಿ ಬಿಡುಗಡೆಯಾಗಿದೆ. ಧನ್ಯವಾದಗಳು ತಾಜುದ್ದೀನ್. ಇದರ ಜೊತೆಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಕೇವಲ ರೈತರಿಗೆ ಮಾತ್ರ ಸಹಾಯವಾಗುತ್ತಿದೆ ಅಥವಾ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಕೂಡ ನೀಡುತ್ತಿದೆ. ನಮ್ಮ ವಿಶ್ವವಿದ್ಯಾಲಯದಿಂದ ಎಷ್ಟು ರೈತರಿಗೆ ಸೌಲಭ್ಯ ಅಷ್ಟೇ ಸಾಮಾನ್ಯ ಜನರಿಗೂ ಕೃಷಿ ಬಗ್ಗೆ ತಿಳಿಯಲು ಅವಕಾಶ ಇದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ, ಕೃಷಿ ಸಂತೆ, ಇನ್ನೇತರ ವಿವಿಧ ಕಾರ್ಯಕ್ರಮ ಜನರಲ್ಲಿ ಕೃಷಿ ಚಟುವಟಿಕೆಯ ಬಗ್ಗೆ ಅರಿವು ಮೂಡಿಸುತ್ತದೆ ಮತ್ತು ಆಸಕ್ತಿ ಇದ್ದ ಜನರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಬೇಕರಿ ವಿಭಾಗದಲ್ಲಿ ತರಬೇತಿ ಪಡೆಯುವ ಸುವರ್ಣ ಅವಕಾಶ ಕೂಡ ಇದೆ. ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಹಾತ್ಮ ಗಾಂಧಿ ಬೊಟಾನಿಕಲ್ ಗಾರ್ಡನ್ ಇದೆ, ಸುಂದರವಾದ ವಾತಾವರಣ ಇದೆ. ನಗರದ ಜನರು ಪಕ್ಷಿಗಳನ್ನು ವೀಕ್ಷಿಸಲು ಸಂಜೆಯ ವಾಕ್ಗೋಸ್ಕರ ಬರುತ್ತಾರೆ. ಅದರ ಜೊತೆಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿದಂತಹ ತಳಿಗಳಿರಬಹುದು ಅಥವಾ ಸುಧಾರಿತ ಬೇಸಾಯ ಕ್ರಮಗಳಿರಬಹುದು, ಪುಸ್ತಕಗಳಿರಬಹುದು ಮತ್ತು ಇನ್ನಿತರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಂತೇಳಿ ಹೇಳ್ಬಿಟ್ಟು ಒಂದು ಸಂವಹನ ಕೇಂದ್ರ ಅಂತೇಳಿದೆ. ಆ ಸಂವಹನ ಕೇಂದ್ರದ ಮುಖ್ಯ ಚಟುವಟಿಕೆಗಳ ಬಗ್ಗೆ ಒಂದು ಇಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೀರ? ನಮ್ಮ ವಿಶ್ವವಿದ್ಯಾಲಯದ ಸಂವಹನ ಕೇಂದ್ರ 1964 ಪ್ರಾರಂಭವಾಯಿತು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಟಿಕ್ ಕೇಂದ್ರದ ರೈತ ಮಿತ್ರ ದಿನಪತ್ರಿಕೆ ರೈತರ ವಿವಿಧ ಪ್ರಶ್ನೆಗೆ ವಿಜ್ಞಾನಿಗಳಿಂದ ಸೂಕ್ತವಾದ ಸಲಹೆ ಕೊಡುತ್ತೆ. ಪ್ರಮುಖವಾಗಿ ವಿಶ್ವವಿದ್ಯಾಲಯದ ವಾರ್ಷಿಕ ವರದಿ, ಬಜೆಟ್ ಪುಸ್ತಕವನ್ನು ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ಪ್ರಕಟಿಸಲಾಗಿದೆ. ಪ್ರಕಟಣೆಗಳು, ಛಾಯಾಗ್ರಹಣಗಳು ಮತ್ತು ಇತರೆ ಮುದ್ರಣ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಕೆಲಸ ಆಗುತ್ತದೆ. ಮೈಸೂರು ಜರ್ನಲ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್, ಸುದ್ದಿ ಪತ್ರ, ನಿಯತಕಾಲಿಕೆಗಳು ಇದೆಲ್ಲ ಸಂವಹನ ಕೇಂದ್ರದಿಂದ ರೈತರಿಗೋಸ್ಕರ ಬಿಡುಗಡೆಯಾಗುತ್ತದೆ. ಧನ್ಯವಾದಗಳು ತಾಜುದ್ದೀನ್. ಅದೇ ರೀತಿ ರೈತರು ತಮಗೆ ಹೆಚ್ಚಿನ ಸಮಸ್ಯೆಗಳು ಅಥವಾ ಹೆಚ್ಚಿನ ಯಾವುದೇ ಸಮಸ್ಯೆಗಳಿದ್ರೆ ತಮ್ಮ ಕೃಷಿಯಲ್ಲಿ ಅವುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸಂಪರ್ಕಿಸಬೇಕು ಅಂತೇಳಿದ್ರೆ ಯಾವ ರೀತಿ ಸಂಪರ್ಕಿಸಬೇಕು? ರೈತರು ನಮ್ಮನ್ನು ಸಂಪರ್ಕಿಸಬೇಕಂದರೆ ನಮ್ಮ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಬಹುದು. ಮತ್ತೆ ನಮ್ಮ ವಿಶ್ವವಿದ್ಯಾನಿಲಯದಿಂದ ಹಲವಾರು ಪುಸ್ತಕಗಳು, ಮ್ಯಾಗಝಿನ್ ಅನ್ನು ಬಿಡುಗಡೆ ಮಾಡಿದ್ದೇವೆ. ಅದನ್ನು ಕೂಡ ಅವರು ಓದಬಹುದು, ತರಿಸಿಕೊಳ್ಳಬಹುದು. ಅದಾದ್ಮೇಲೆ ನಮ್ದು ಸಾಮಾಜಿಕ ಜಾಲತಾಣದಲ್ಲಿ UASB ಅಂತ ಹೆಸರಿನಲ್ಲಿ ವೆಬ್ಸೈಟ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ ಕೂಡ ಇದೆ. ಅದರಲ್ಲೂ ಕೂಡ ಮಾಹಿತಿಯನ್ನು ಪಡೆಯಬಹುದು. UASB ಅಂತ ಹೆಸರಿನಲ್ಲಿ ಪೇಜ್ ಇದೆ, ಅದರಲ್ಲಿ ವೆಬ್ಸೈಟ್ ಇದೆ, ಅದನ್ನು ಕೂಡ ಸಂಪರ್ಕಿಸಬಹುದು. ನಂತರ ಅವರು ಆಟಿಕ್ ಅಂತ ಏನ್ ಹೇಳಿದ್ರು ಅಲ್ಲಿ ಕೂಡ ಅವರೇ ಬಂದು ಅಲ್ಲಿ ಇನ್ಫಾರ್ಮೇಶನ್ ಅನ್ನು ಕೂಡ ತೆಗೆದುಕೊಳ್ಳಬಹುದು. ಕೃಷಿ ವಿಶ್ವವಿದ್ಯಾನಿಲಯ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಆಕ್ಟಿವ್ ಆಗಿ ಇದ್ದು ರೈತರಿಗೆ ಸಮಯಕ್ಕೆ ಅನುಗುಣವಾಗಿ ಮಾಹಿತಿಗಳನ್ನು ಪಸರಿಸಿರುವುದರಲ್ಲಿ ಕಾರ್ಯನಿರತವಾಗಿದೆ. ಇದೆಲ್ಲವನ್ನು ನೀಡುವುದರ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು ರೈತರು ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ. ತಮಗೆ ಬೇಕಾದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ UAS Bengaluru ಅನ್ನೋ ವೆಬ್ಸೈಟ್ಗೆ ಹೋಗಿಬಿಟ್ರೆ ನಮ್ಮ 19-23 ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿಷಯ ತಜ್ಞರುಗಳು ಮತ್ತು ವಿಜ್ಞಾನಿಗಳು, ಪ್ರಾಧ್ಯಾಪಕರುಗಳು ಎಲ್ಲರದ್ದು ಫೋನ್ ನಂಬರು ಟೆಲಿಫೋನ್ ಡೈರೆಕ್ಟರಿಯಲ್ಲಿ ಇರುತ್ತೆ. ನಿಮಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಕೃಷಿ ವಿಸ್ತರಣೆಗಿರ್ಬೋದು ಅಥವಾ ಕೃಷಿ ಕೀಟಶಾಸ್ತ್ರ ಇರಬಹುದು ಅಥವಾ ರೋಗಶಾಸ್ತ್ರ ಇರಬಹುದು ಅಥವಾ ಬೇಸಾಯ ಶಾಸ್ತ್ರ ಇರಬಹುದು, ಯಾವುದೇ ವಿಷಯ ಇರಬಹುದು, ಇದರಲ್ಲಿ ಇರುವಂತ ವಿಜ್ಞಾನಿಗಳು ಅಥವಾ ಪ್ರಾಧ್ಯಾಪಕರುಗಳ ನಂಬರ್ಗಳನ್ನು ತಗೊಂಡು ಅವರಿಗೆ ನೀವು ಕರೆ ಮಾಡಿದ್ದಾದರೆ ನಿಮ್ಮ ಸಮಸ್ಯೆಗೆ ಅಲ್ಲೇ ಪರಿಹಾರ ಸಿಗುತ್ತದೆ ಎಂದು ಹೇಳುತ್ತಾ ಈ ಕೃಷಿ ವಿಶ್ವವಿದ್ಯಾನಿಲಯದ ಕಿರುಪರಿಚಯವನ್ನು ಮತ್ತು ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರವನ್ನು ನೀಡುವುದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ನಮಗೆ ಅವಕಾಶವನ್ನು ನೀಡಿದಂತ ಆಕಾಶವಾಣಿ ಕೇಂದ್ರ ಬೆಂಗಳೂರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳು ಈ ಕುರಿತು 4ನೇ ವರ್ಷದ ವಿದ್ಯಾರ್ಥಿಗಳೊಂದಿಗೆ ಸಂದರ್ಶನ ಮೂಡಿಬಂದು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇದೀಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ದಬ್ಬಿಘಟ್ಟದ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು. ಸುಗ್ಗಿ ಕಾಲ ಬಂದ್ರಣ್ಣ ಎಗುತ ನಾವು ಕುಣಿಯೋಣ.